ಸರ್. ಈಗ ಒಂದು 10 ಮಂದಿಗಂತೂ ನನ್ನ ಕಡೆಯಿಂದ ಹೋಯ್ತಾರಿ ಸರ್. 10 ಮಂದಿಗೆ ನಾನು ಡೈಲಿ ಕೊಡ್ತೇನ್ರಿ. ಅವ್ರ ಕಡೆಯಿಂದ ಕೊಟ್ಟು ಅವರು ಇದು ಮಾಡ್ತಾರ, ಇಲ್ಲ ನೋಡಪ್ಪ ನಿನಗೆ ಇನ್ನ ಬೇಕಾದ್ರೆ ಹೇಳು, ನಮ್ಮಲ್ಲಿ ಬಹಳ ಜನ ಅದಾರ ಅಂತೇಳಿ. ಯಾಕಂದ್ರೆ ನಮಗೂ ಒಂದ್ ಸ್ವಲ್ಪ ನೀರಿನ ಸಮಸ್ಯೆ ಬರ್ತದ್ರಿ ಸರ್. ನೀರಿನ ಸಮಸ್ಯೆ, ಇದ್ರ ಸಮಸ್ಯೆ ಬರ್ತಂದ್ರೆ ಒಂದ್ ಸ್ವಲ್ಪ ನಾವು ಯಾಕಂದ್ರೆ ರೈತ ಇವರಿಗೆ ನಾವು ಮಾತು ಕೊಟ್ಟೆವಂದ್ರೆ ಇದು ಮಾಡಕ್ ಬರಲ್ರಿ. ಅವ್ರು ನಮ್ ಸಂಬಂಧ ಕೂತಾನ ಮತ್ತಿಂದ ಒಂದ್ ಅವ್ರಿಗೆ ಏನಿಸ್ತದ್ರಿ ಸರ್, ನಾಳೆ ಇಲ್ಲ ನಮ್ಮ ಮನ ಕೊಟ್ಟಿದೀವಿ ಈ ಕೊಡಲ್ಲ ಅಂತಂದ್ರೆ ಏನ್ ಮತ್ತೊಂದ್ ಕಡೆ ಹೆಚ್ಚಿಗೆ ಅಂತ ಇದಕ್ ಹೋತ ವಿಶ್ವಾಸ ಬರಂಗಿಲ್ಲ ಅಂತೇಳಿಕಿಂತ ನಾ ಅವ್ರಿಗೆ ಅಡ್ವಾನ್ಸ್ ಹೇಳ್ಬಿಡ್ತೀವಿ. ಈಗ ಸಿರಿಧಾನ್ಯಗಳನ್ನು ನೀವು ಬೆಳೀತಾ ಇದ್ದೀರಿ, ಎಷ್ಟು ಪ್ರಮಾಣ ಬೆಳೀತಾ ಇದ್ದೀರಿ, ಮತ್ತೆ ಈಗೇನು ಹೇಳಿದ್ರೆ ನೀವು ಸಂಸ್ಕರಣೆ ಮಾಡಿ ಅವರಿಗೆ ಕೊಡ್ತಾ ಇದ್ದೀನಿ ಅಂತೇಳಿ, ಅದು ಎಷ್ಟೆಷ್ಟು ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಹೇಳ್ಬೋದಾ ಸರ್? ನಾವು ಯಾವಾಗಲೂ ಬಹಳ ಬೆಳೆದಿಲ್ರಿ ಸರ್. ನಮ್ ಮನಿ ಪೂರ್ತಿಯಾಗಂತ ನಾನ್ ಬೆಳ್ಕೊಂಡಿದ್ದು ಮೊದಲ್ರಿ ಸರ್. ಆಮೇಲೆ ನಂದು ನೋಡಿದ ಮೇಲೆ ಏನಾಯ್ತ್ರಿ ಸರ್, ನಾನು ಬೆಳೆದ ಮೇಲೆ ಕೆಲವೊಂದ್ ಜನ ನಮ್ಮ ಹತ್ರ ನೋಡಿದ್ರಿ, ಏನ್ ನಮಗೂ ಇಷ್ಟು ಕೊಡ್ತಿದ್ರಿ ಏನಂತ, ನಾನು ಈ ವರ್ಷ ಕೊಡಲ್ಲ ಅಂತ ಹೇಳಿದ್ರೆ ಅವ್ರಿಗೆ, ನಾ ಈ ವರ್ಷ ಕೊಡಂಗಿಲ್ಲ, ನಾನು ಈ ಸರ ಬೆಳ್ಕೊಂಡಿದ್ದು ನನ್ನ ಮನಿ ಪೂರ್ತಿಯಾಗಿ ಬೆಳ್ಕೊಂಡಿನಿ, ಇದ್ರಾಗ ಬೇಕಾದ್ರೆ ಒಂದ್ ಸ್ವಲ್ಪ ಕೊಡ್ತೀನಿ ನಿಮ್ಗೆ, ಮುಂದಿನ ಸಲ ನಾನು ಹೆಚ್ಚಿಗೆ ಹಾಕ್ತೀನಿ ಅಂತ ಹೇಳ್ತೀನಿ ಸರ್. ನಾ ಮೊದಲು ಹಾಕಿದ್ದು 2 ಗುಂಟಾರಿ ಸರ್, 2 ಗುಂಟಾ ನೆವಣಿ ಹಾಕಿದ್ದಾರಿ. ಅದೇ 2 ಗುಂಟಾದಾಗ 2 ಕಟ್ಟ ಆಯ್ತ್ರಿ, ಅಂದ್ರೆ 100 ರಿಂದ 120 ಕೆಜಿ ಆಯ್ತ್ರಿ ಸರ್. ಅದು ನಾನು ಪ್ರೊಸೆಸಿಂಗ್ ಮಾಡಿ ಇದು ಮಾಡಿದ್ರೆ ಒಂದು 80 ಕೆಜಿ ಆಯ್ತ್ರಿ ಸರ್. 80 ಕೆಜಿ ಆದಕ್ಕೆ ನಾನು ಅಷ್ಟು ನಮ್ಮ ಮನೆಯಾಗ ಬಳಕೆ ಮಾಡ್ಕೊಂಡೇವ್ರಿ ಸರ್. ಬಳಕೆ ಮಾಡ್ಕೊಂಡ ಮೇಲೆ ಒಂದೊಂದು ಹಬ್ಬ ಬರ್ತಾವ್ರಿ ಸರ್. ಅದಕ್ಕೆ ಅದು ಆ ಹಬ್ಬದಾಗ ಒಯ್ದು ನಮ್ಮ ತಾಯಿಯವರು ಮತ್ತೆ ಒಂದು 20-30 ಕಿಲೋ ಒಯ್ದು ಅಲ್ಲೇ ಇಟ್ಕೊಂಡು ಮಾರಿದ್ರಿ. ಅದರಿಂದ ಲಾಭ ಅಂತೂ ಮುಂದಿನ ಸರ ಏನ್ ಮಾಡಿದ್ರಿ ಸರ್, ನಾನು ಒಂದು ಮಳೆ ವರ್ಷ ಒಂದು 1 ಎಕರೆ ಹಾಕದೇನ್ರಿ ಸರ್. 1 ಎಕರೆ ಹಾಕದಕ್ಕೆ 15 ಕಟ್ಟ ಆಯ್ತ್ರಿ ಸರ್. 15 ಕಟ್ಟ ಆದ್ರೂ ಅದಕ್ಕೆ ಒಂದು ಅದ್ರಾಗ ಒಂದು 10 ಚೀಲ ಪ್ರೊಸೆಸ್ ಮಾಡಿ ನಮ್ಮ ಊರೊಳಗೆ ಒಬ್ಬರು ಗಣ್ಯ ವ್ಯಕ್ತಿಗಳು ಅದಾರಿ ಸರ್. ಆ ಗಣ್ಯ ವ್ಯಕ್ತಿಗಳು ನಮಗೊಂದು 5-5 ಕೆಜಿ ಪ್ಯಾಕೆಟ್ ಮಾಡಿ ಕೊಡ್ತೀನಪ್ಪ ಅಂತ ಕೇಳಿದ್ರಿ, ಪ್ಯಾಕೆಟ್ ಹ್ಞೂನ್ರಿ ಅಂತಂದೆ. ಅವ್ರಿಗೆ ಪ್ಯಾಕೆಟ್ ಮಾಡಿ ಅವ್ರ ಮನೆಗೆ ಹೋಗಿ ತಲುಪಿಸುವಂತ ವ್ಯವಸ್ಥೆ ಮಾಡೇನ್ರಿ ಸರ್. ಶೋಕಿ ಇದಕ್ಕೆ ಸಾಕ್ತಾರ್ರಿ, ಗುಬ್ಬಿ ಅದ್ರಿ ಸರ್ ಮನೆಯೊಳಗ್ರಿ. ಅವ್ಕೆ ಬೇಕಾದಂತವ ಮತ್ತು ಹೋಟೆಲ್ದೊಳಗೆ ಅದು ಅವು ಖಂಜ ಅಂತ ಕೋಳಿ ಸಾಗಿರ್ತಾರೆ ಸರ್. ಆ ಕೋಳಿಗಂತ ಬೇಡಕ್ಕಿಂದ್ರೆ ಅವ್ರಿಗೆ ಬೇಡಿಕೆ ಅದಕ್ಕೂ ಭಾಳ ಬೇಡಿಕೆ ಅದ್ರಿ ಸರ್. ಅವ್ರು ಕೇಳಿದಕ್ಕೆ ಅವರಿಗೆ ಮೊನ್ನೆ ಒಂದು 8 ಚೀಲ ಕೊಟ್ಟೇನ್ರಿ ಸರ್. ನಾನು 3,000 ರೂಪಾಯಿ ಕಿಂಟೋಲ್ದಂಗ್ ಮೂರುವರೆ ಸಾವಿರ ರೂಪಾಯಿ ಕಿಂಟೋಲ್ದಾಗ ಕೊಟ್ಟೇನ್ರಿ ಸರ್. ಅವ್ರಿಗೆ ಕೊಟ್ಟು ಇದು ಮಾಡೇನ್ರಿ ಸರ್. ಈಗಂತೂ ನಮ್ಮ ಹತ್ರ ನೆವಣಿ ಅಟ್ಟೆ ಒಂದು 2 ಕಟ್ಟ ಅದಾವ್ರಿ, ಅವೇ ಪ್ರೊಸೆಸಿಂಗ್ ಮಾಡಿ ನಾವು ಮನೆಗೆ ಊಟ ಮಾಡ್ಲಿಕ್ಕೆ ಸರ್. ಇನ್ನೂ ಆದ್ರೂ ಹೆಚ್ಚಿಗೆ ಬೆಳೆದು FPO ಮುಖಾಂತರ ಮಾರಾಟ ಮಾಡೋಣಂತ ನಮಗೂ ಒಬ್ರು ಹೇಳಿದ್ರಿ ಸರ್. ಹ್ಞೂ ಅಂದಿವ್ರಿ. ಅವರು ಅದಿನ ಅದು ದಿನ ಅಲ್ಲಿಗೆ ಉಳಿದ್ರಿ ಸರ್. ಮುಂದಿನ ಸರ ಹಿಡಿದು ಮತ್ತೆ ಬೆಳಿತವ್ರಿ ಸರ್. ಈ ನವಣಿ ಹೆಚ್ಚು ಬೆಳಿಬೇಕು ಅನ್ನುವಂತ ವಿಚಾರ ಇಟ್ಕೊಂಡಿರಿ? ನವಣಿದಿಂದ್ರಿ ಸರ್ ಶುಗರ್ BP ಅಂತ ಹೇಳಿಕಿಂದ್ರೆ ಬಹಳ ಜನ ಇದು ಅಂತಾರ್ರಿ. ಅದಕ್ಕೆ ಅದು ಮದ್ದು ಅಂತ ಹೇಳಿದ್ರಿ. ಮದ್ದನ್ನ ನಮ್ಮ ಅದಕ್ಕೆ ಅವರು ಶುಗರ್ BP ಇದ್ದವ್ರಿ, ನನ್ನ ಹತ್ರ ಒಯ್ದಿದ್ರಿ ಸರ್ ಬಹಳ ಜನ. ಮತ್ತೆ ಮೊಳಕಾಲು ನೋವು ಮತ್ತೆ ಕೈ ಜಾಯಿಂಟ್ ಪೇನ್ ಇದ್ದವ್ರಿಗೆ ಅದು ಬಹಳ ಪೌಷ್ಟಿಕಾಂಶ ರೀ ಸರ್. ಅದಕ್ಕಾಗಿ ನಾನು ಅಂತೂ ಯಾರಿಗೆ ಮಾರ್ಕೆಟಿಂಗ್ ಮಾಡಲಿಲ್ಲ ಅಂದ್ರೂ ನಾನು ವರ್ಷ ಅದೊಂದು ನಾನು ಪ್ರತಿಜ್ಞೆ ಮಾಡ್ದಂಗೆ ಆಗೈತ್ರಿ ಸರ್. ವರ್ಷಿಗೆ 1 ಎಕರೆ ಅಥವಾ ಒಂದು ಬೆಳೆದಿಲ್ಲ ಅಂದ್ರೂ ಒಂದು ಬಿಗಿಯಾರೆ ನಾನು ಬೆಳಿಬೇಕು ಅನ್ನೋದು ನನಗೆ ಇದು ಆಗೈತ್ರಿ ಸರ್. ಬೆಳ್ಕೊಂಡು ನಾರೇ ನಮ್ಮ ಮನೆ ಮತ್ತು ನನ್ನ ಕುಟುಂಬರೇ ಆರೋಗ್ಯವಾಗಿರಲಿ ಅಂತೇಳಿ ನಾನು ವಿಚಾರ ಮಾಡೇನ್ರಿ. ನನ್ನ ಕುಟುಂಬ ಸಹಿತ ಬಿಟ್ಟು ನಮ್ಮ ಮತ್ತೊಬ್ಬರಿಗೂ ನಾನು ಕೇಳದವ್ರಿಗಂತೂ ಯಾರಿಗೂ ಇಲ್ಲ ಅಂತಿಲ್ಲ ಸರ್. ನನ್ನ ಹತ್ರ ನೀವು ರೊಕ್ಕ ಕೊಡ್ರಿ ಬಿಡ್ರಿ, ಬೇಕಾದಂಗೆ ನನ್ನ ಹತ್ರ ಒಯ್ರಿ ಅಂತ ಹೇಳಿನ್ರಿ ಸರ್. ನಾವು ಅಷ್ಟೋ ಜನಕ್ಕೂ ನಾವು ಕೊಟ್ಟಿನ್ರಿ ಸರ್. ಒಯ್ದಾರ್ರಿ ಊಟ ಮಾಡಿಕಂದ್ರೆ ಎಲ್ಲರೂ ಹೇಳಿದ್ರು. ಮೊದಲು ನಾನು ಕೊಡಬೇಕಾದ್ರೆ ಒಂದು ತೊಳೆ ಕೆಲವೊಂದು ಜನಕ್ಕೆ ಸರ್ ಒಂದೊಂದು ಕೆಜಿ ಫ್ರೀ ಕೊಟ್ಟೇನ್ರಿ. ಫ್ರೀ ಕೊಟ್ಟು ಪ್ರೊಸೆಸಿಂಗ್ ಮಾಡಿ ಫ್ರೀ ಕೊಟ್ಟ ಮೇಲೆ ಅವ್ರು ಅದು ಇದು ಆದ್ಮೇಲೆ ನನಗೆ 5 ಕಿಲೋ ಕೊಡು ಅಂತೇಳಿ ಆರ್ಡರ್ ಮಾಡಿದ್ದಾರೆ ಸರ್. ಆದ್ರೆ ಅದು ಕಂಟಿನ್ಯೂ ಅದಾರಿ ಸರ್. ನಾನು ಕಂಟಿನ್ಯೂನು ಬೆಳಿತೀನಿ ಸರ್. ಅದಕ್ಕೆ ನೀರು ಬಹಳ ಹತ್ತದಿಲ್ಲ ಸರ್. ಒಂದು ಸಲ ಅದಕ್ಕೆ ಏನಾದ್ರು ಯಾವುದೇ ತರದ ರಾಸಾಯನಿಕ ಹತ್ತದಿಲ್ರಿ ಸರ್. ಏನು ಸುಮ್ಮ ಹೋಗಿ ಬಿತ್ತಿ ನಾವು ಎರೆಹುಳು ಗೊಬ್ಬರದಾಗ ಬಿತ್ತಿದ್ದಾರೆ ಸರ್. ಮತ್ತೆ ನೆವಣಿ ಬಿತ್ತಬೇಕಾದ್ರೂ ನಾವು ಚೆಲ್ತೀವಿ ಇದು ಮಾಡ್ತೀವಿ ಅಂದ್ರೆ ಆಗಲ್ರಿ ಸರ್. ಒಂಥರ ಉಸುಕ್ ತಗೋಬೇಕ್ರಿ. ಉಸುಕ್ನಾಗ ಬಿತ್ತಿ ಅದ್ರ ಜೋಡಿ ಎರೆಹುಳು ಗೊಬ್ಬರ ಬಿತ್ತಿದ್ಮೇಲೆ ಒಳ್ಳೆ ಇಳುವರಿ ಬರ್ತದ್ರಿ ಸರ್. ಇಳುವರಿ ಬರ್ತಾರೆ ಸರ್. ಇದು ಆಗಿದೆ ನನಗೂ. ಅದರದಿಂದ ನಮ್ಮ ಆತ್ಮ ಯೋಜನೆ ಅಡಿಯಿಂದ ಅದಕ್ಕೆ ಸಹಾಯಧನನು ಅದಾರಿ ಸರ್. ಆತ್ಮ ಯೋಜನೆ ಮತ್ತು ನಮ್ಮ ಕೃಷಿ ಇಲಾಖೆಯಿಂದ ಅದಕ್ಕೆ ಸಹಾಯಧನ ಕೊಟ್ಟಾರಿ ಸರ್. ಅದಕ್ಕೆ ಮುಂದೆ ನಮ್ಮ KVK ದವರು ನಮ್ಮಲ್ಲಿ ಬಂದು ಇದು ಮಾಡ್ಕೊಂಡು ಹೋಗ್ಯಾರಿ ಸರ್. ವೀಕ್ಷಣೆ ಮಾಡ್ಕೊಂಡು ಬಂದಿದ್ದರು. ಮೇಡಮ್ ಅವರು ಬಂದಿದ್ದರು, ನಮ್ಮ ಸರ್ ಬಂದಿದ್ದ ಬಳಿ, ಇವರು ನಮ್ಮ ನೆಗಳೂರು ಸರ್ ಬಂದಿದ್ದರು ಸರ್. ಎಲ್ಲ ಇದು ಅದಾರಿ ಸರ್. ನೆವಣಿ ಅಂತೂ ಒಳ್ಳೆ ಆರೋಗ್ಯಕ್ಕೂ ಒಳ್ಳೆ ಹಾರ ಸರ್. ಹೆಂಗ ಜನರು ಅಂದ್ರೆ ಗ್ರಾಹಕರು ನವಣಿಯನ್ನ ಸ್ವೀಕಾರ ಮಾಡ್ಯಾರಂತೀರಿ? ಯಾಕಂತಂದ್ರೆ ಕೆಲವರು ಹೇಳೋದನ್ನ ನಾವು ಕೇಳ್ತಾ ಇದ್ದೀವಿ, ರೆಗ್ಯುಲರ್ ಆಗಿ ಉಪಯೋಗ ಮಾಡೋದ್ರಿಂದ ಒಂದ್ ಸ್ವಲ್ಪ ಬಿರಸಾಗ್ತದ ನವಣಿ ಅನ್ನುವಂಥದ್ದು. ನಿಮ್ಮ ಅನುಭವ ಏನದ? ಇಲ್ಲ ಸರ್, ನವಣಿ ಒಟ್ಟ ಬಿರಸಾಗುದಿಲ್ಲ ಸರ್. ನವಣಿ ಹೆಂಗದರಿ ಸರ್ ಅಂತಂದ್ರ, ಅದನ್ನ ಹಾಲು ಮತ್ತು ಬೆಲ್ಲ ಈ ಎರಡೂ ಮಿಕ್ಸ್ ಮಾಡಿ ಅದು ಹೊಡೆದ್ರೆ ಒಂದು ಅದೇನೊಂದು ಅಮೃತಕ್ಕೆ ಸಮಾನ ರೀ ಸರ್. ಅದು ಅಷ್ಟೊಂದು ಆನಂದ ರೀ ಸರ್. ಯಾರು ಉಂಡಾರೋ ಬಿಟ್ಟಾರೋ ನಮ್ಗೆ ಗೊತ್ತಿಲ್ಲ ಸರ್. ನಾನಂತೂ ಉಂಡಿದ್ ನಾನು ಹೇಳ್ತೀನಿ ಸರ್. ನೆವಣಿ ಉಂಡ್ರಿ ಅಂತಂದ್ರೆ ನಾವು ಬೆಳಗ್ಗೆ ನಾನು ನೆವಣಿ ನಮ್ಮ ಹತ್ರ ನಮ್ಮ ಮನ್ಯಾಗ ಹೇಳ್ಬಿಟ್ಟಿನಿ ರೀ, ನಾವು ರೇಷಿಂಗ್ ಅಕ್ಕಿ ಭಾಳ ಬಳಸೋದಿಲ್ರಿ ಸರ್. ಬಂದಿದ್ರೆ ಭಾಳ ಆದ್ರೆ ಇಡ್ಲಿ ಉಪ್ಪು ರವಾ ಇಟ್ಟು ಮಾಡ್ತಾರೀ ಸರ್. ಉಳ್ಕಿದ್ ನಾವು ಏನು ಮಾಡೋದಿಲ್ಲ ಸರ್. ಬೆಳಗ್ಗೆ ಹೇಳ ನಮ್ಮ ಅತ್ತಿಗೆಯವರು ನಮ್ಮ ತಾಯಿಯವ್ರಿ,

ಅದ್ರ ನೆವಣಿ ಒಳಗಂದ್ರೆ ಎರಡೂ ಮೂರ್ ತರ ಅದಾವ್ರಿ ಸರ್. ಒಂದು ಕೆಂಪು ನೆವಣಿ ಬರ್ತಾರೆ, ಒಂದು ಕರಿ ನೆವಣಿ ಬರ್ತಾರೆ ಸರ್, ಒಂದು ಬಿಳಿ ನೆವಣಿ ಬರ್ತಾರೆ. ಮೂರು ನೆವಣಿನೂ ನಾ ಬೆಳೆದೇನ್ರಿ ಸರ್. ನನ್ನ ಬಳಿ ಹೋದ ಸರ ಕೆಂಪು ನೆವಣಿ ಇದೈತಿಲ್ರಿ ಸರ್. ಒಬ್ರು ಇಲ್ಲೇ ಚೋರಿಗೆ ಅವರು ಭಾರತೀಯ ಅಕ್ಕೋರ್ ಅಂತ ಹೇಳದಾರ್ರಿ. ಆ ಭಾರತೀಯ ಅಕ್ಕೋರು ನಾನು ಕೊಟ್ಟಿದ್ರಿ ಬೀಜ, ನೀವು ಬರ್ರಿ ಹಾಕ್ರಿ ಮಲ್ಲೋಣ ಅವ್ರ ಅಂತೇಳಿ. ನಾವು ಈ ಸರ ನಾ ಅವೇ ಇಟ್ಕೊಂಡಿದ್ದೀನಿ ಸರ್ ಬೀಜ. ಅಷ್ಟೇ ನಾನು ಒಂದು ಅರ್ಧ ಕಟ್ಟಾಗೈತ್ರಿ, ಸುಮ್ಮನೆ ಒಂದು ತೊಡೆ ಚೆಲ್ಲಿದ್ರಿ ಸರ್. ತೊಗೊಂಡಿದ್ದು ಇದು ಮಾಡ್ಕೊಂಡು ಇಟ್ಟಿನಿ, ಅವೇ ಇನ್ನು ಮತ್ತೆ ಮುಂದಿನ ಸರ ಕೊಟ್ಬಿಡ್ತೀನಿ ಸರ್ ನಮ್ಮ ರೈತರಿಗೆ. ಹೈನನ್ನು ಮಾಡ್ತೀರಿ ನೀವು ಸರ್? ನಾನು ಎರಡು ಎಮ್ಮಗಳು ಅದಾವ್ರಿ ಸರ್. ಒಂದು ಆಕಳ ಅದ್ರಿ, ಜೀವಾಮೃತ ಮಾಡ್ಲಕ್ಕ ಅದೊಂದು ಆಕಳ ಹಲ್ಲ, ನಾವು ಏನು ಇದು ಮಾಡಲ್ರಿ. ಜೀವಾಮೃತ ಮಾಡ್ಲಕ್ಕ ಅದೊಂದು ಆಕಳ ಇಟ್ಕೊಂಡಿನ್ರಿ. ಉಳಿಕಿದ ಎಮ್ಮೆದು ಏನಾದ್ರಿ ಸರ್ ಮೊಸರು ಮತ್ತು ಬೆಣ್ಣೆ ಮಾಡ್ತೀವ್ರಿ ಸರ್. ಮೊಸರ ಡೈಲಿ ಎರಡು ಎಮ್ಮಗಳು ಹಿಡ್ತಾವ್ರಿ ಸರ್. ಎರಡು ಎಮ್ಮಗಳು ಅಂದ್ರೆ ಒಂದೊಂದು ಸೊಲಿಗೆ ಅಂತಂದ್ರೆ ಒಂದು 100 ರಿಂದ 150 ರೂಪಾಯಿ ಮೊಸರಿ ಸರ್, 300 ರೂಪಾಯಿ ಬೆಣ್ಣೆ ರೀ ಸರ್. ಅರ್ಧ ಕೆ ಜಿ ಬೆಣ್ಣೆ ಹೊಡ್ತಾರೀ ಸರ್. ಅರ್ಧ ಕೆ ಜಿ ಬೆಣ್ಣೆಗೆ 600 ರೂಪಾಯಿ ಕೆ ಜಿ ಬೆಣ್ಣೆ ಅದ್ರಿ ಸರ್. ಅರ್ಧ ಕೆ ಜಿ ಬೆಣ್ಣೆಗೆ 300 ರೂಪಾಯಿ ರೀ, 150 ರೂಪಾಯಿ ಮೊಸರು ಆಗ್ತದ್ರಿ ಸರ್. ಉಳಿಕಿದ್ದು ನಾವು ಆಡುಗಳು ಅವು ಮೂರು ಮರಿ ಹಾಕ್ತಾವ್ರಿ ಸರ್. ಈಗ ಆಲ್ರೆಡಿ ಮೂರು ಮರಿ ಹಾಕಿ ಮೂರು ಮರಿ ಆರು ಮರಿ ಅದಾವ್ರಿ ಸರ್. ನಾಲ್ಕು ಒಂದು ಮರಿ ಅದಾವ, ಎರಡು ಹೆಣ್ಣು ಮರಿ ಅದಾವ್ರಿ ಸರ್. ಅವೇ ನಮ್ಮ ವರ್ಷದೊಳಗೆ ಎರಡು ಸಲ ಇದು ಆಗ್ತದ್ರಿ ಸರ್, ಮೂರು ಸಲ ರೀ. ನಾಲ್ಕು ತಿಂಗಳಿಗೊಮ್ಮೆ ಇದು ಮಾಡಿಬಿಡ್ತಾವ್ರಿ ಸರ್. ಅವು ನಾವು ನಾಲ್ಕು ತಿಂಗಳಿಗೆ ನಾಲ್ಕು ಅಂತ ಎರಡು ಮರಿಗಳು ಅಂತಂದ್ರೆ ಅದರಿಂದ ಒಂದು 20,000 ರೂಪಾಯಿ ನಮ್ಗೆ ಲಾಭ ಅದ ರೀ ಸರ್. ಈ ಹೈನುಗಾರಿಕೆಯಿಂದ ದಿನ ನಮ್ದು ಹೈನುಗಾರಿಕೆ ಮತ್ತು ತರಕಾರಿದಿಂದ ನಮ್ಮ ದಿನ ನಮ್ಮ ಬರ್ತಕ್ಕಂಥ ಖರ್ಚು ಇದು ಮತ್ತು ನಮ್ಮ ಈ ಮದುವೆ ಆಸ್ಪತ್ರೆ ಖರ್ಚು ಏನೋ ನಾರ್ಮಲ್ ರೀ ಸರ್. ಅದು ಬಿಟ್ರಂತೂ ಏನೂ ಇರಲ್ರಿ ಸರ್ ನಾರ್ಮಲ್. ಇವೇ ಮನ್ಯಾಗ ಡೆಲಿವರಿ ಇದು ಅವೇ ಏನಮ್ ಖರ್ಚು ರೀ ಸರ್. ಉಳಿಕೆದ್ದು ಯಾವುದೋ ತರದ ಆಸ್ಪತ್ರೆಗೆ ನಾವು ಭಾಳ ಹೋಗುದಿಲ್ಲ ಸರ್, ಭಾಳ ಹೋಗುದಿಲ್ಲ ಸರ್. ಇನ್ನೇನಿದ್ರು ನಾವು ಕಾಯಿಪಲ್ಯ ತಿನ್ನೋದ್ರಿಂದ ನಮ್ಗೇನು ಇದು ಅನ್ಸಿಲ್ಲ ಸರ್. ಏನು ನಮ್ಮಲ್ಲಿ ಎಲ್ಲ ಅಣ್ಣ ತಮ್ಮ ನಾವು ಎಲ್ಲರೂ ಇನ್ನೂ ಅವಿಭಕ್ತ ಕುಟುಂಬ ಇರೋದ್ರಿಂದ ನಮ್ಗೇನದು ಇದು ಆರೋಗ್ಯ ಸಮಸ್ಯೆನೂ ಭಾಳ ಇಲ್ಲ ಸರ್. ನಮ್ಮ ಅಪ್ಪವರು 80 ಏಜ್ ಅದರಿ ಸರ್. ಇನ್ನೂ ಆದ್ರೂ ಅವರೇ ಎಮ್ಮೆ ಮೈಸ್ಕೊಂಡು ಬರೋದು, ಇದು ಅವರೇ ಹಾಲು ಹಿಂಡುದು ಅವರೇ ಮಾಡ್ತಾರೆ ಸರ್. ಹಾಲು ಹಿಂಡುದು ಮಾಡ್ತಾರೆ, ಇದು ಯಾಕದು ಅವ್ರಿಗೆ ಕೈಕೊಂಡು ಬರ್ತಾರೆ, ಮತ್ತೆ ಇದು ಅವ್ರಕ್ಕೆ ಮೇವು ನೀರು ಅವರೇ ಮಾಡ್ತಾರೆ ಸರ್, ನಾವು ಮಾಡ್ತೀರಿ ಸರ್. ನೀವು ಆಗಲೇ ಒಂದು ಮಾತು ಹೇಳಿದ್ರಿ ಏನಂತಂದ್ರೆ ಕಾಯಿಪಲ್ಯದ ಎಲ್ಲ ಜವಾರಿ ಬೀಜಗಳನ್ನ ನಾನು ಉಪಯೋಗ ಮಾಡ್ತಾ ಇದ್ದೆ ಅಂತ ಹೇಳಿ. ಈಗ ಜವಾರಿ ಬೀಜಗಳನ್ನ ಉಪಯೋಗ ಮಾಡ್ತಾ ಇದ್ರಿ? ನಾ ಈಗಾದ್ರೂ ಜವಾರಿ ಬೀಜ ಯೂಸ್ ಹಮೇ ಜವಾರಿ ಐತ್ರಿ ಸರ್. ಮೆಂತಿ ಪಲ್ಯ ಜವಾರಿ ಐತ್ರಿ ಸರ್. ನಾವು ಆ ಮಾರ್ಕೆಟ್ ಇಂದ ಯಾವ್ದು ಬೀಜ ಕೊಂಡು ತೊಗೊಂಡ್ಬರಲ್ರಿ ಸರ್. ಏನೋ ಬಹಳ ಸ್ವಲ್ಪ ಹೇಳಿಲ್ಲ ಅಂದ್ರಿ ಸರ್. ಅದನ್ನು ಆದಂತ ನಮ್ಮ ಹತ್ರ ಒಂದು ಕಿರಾಣಿ ಅಂಗಡಿ ಇದ್ರಿ ಸರ್, ಅಲ್ಲಿ ಜವಾರಿನೂ ಬೀಜ ಸಿಗ್ತಾವ್ರಿ, ಇಲ್ಲಿ ಬಿರಾದರ್ ಅಂತೇಳಿ ಅವ್ರ ಹತ್ರ ತಂದಕಿ ನಾವು ಬೀಜ ಮಾಡ್ತೀವಿ. ಈಗ ಮತ್ತೆ ನಾನು 4-5 ಸೊಲಿಗೆ ಹಮೇಜ್ ಇದು ಮಾಡಿದ್ರಿ ಸರ್, ಕೊತ್ತಂಬರಿ ಬೀಜ ರೀ ಬಡದಕ್ಕಿಂದ್ರೆ ಇದು ಮಾಡಿ ಇಟ್ಟಿವ್ರಿ ಸರ್. ಇನ್ನು ನಾಳೆ ಮತ್ತೆ ನಮ್ಗೆ ಇದು ಬೇಕಾಯ್ತಂದ್ರೆ ಮತ್ತೆ ಹಾಕ್ಬಿಡ್ತೀವ್ರಿ. ಪುಂಡಿ ಬೀಜನು ಮನೆಯಿಂದ ಮಾಡ್ತೀವ್ರಿ ಸರ್. ಸೊಬ್ಬಸಿಗೂ ಮನೆಗೆ ಮಾಡ್ತೀವ್ರಿ, ಹುಣ್ಸಿ ಪಲ್ಯ ಮನೆಗೆ ಮಾಡ್ತೀವ್ರಿ ಸರ್, ಮತ್ತಿದು ಇದ್ರದ್ರಿ ಸರ್ ಪಾಲಕ್ನು ಮನೆಗೆ ಮಾಡ್ತೀವ್ರಿ ಸರ್. ಮತ್ತೆ ಇನ್ನು ಉಳ್ಕೇದ ಬೀಜ ಅಂತೂ ತಿಪ್ಪರಿಕಾಯಿನೂ ಮನೆಗೆ ಅವೇ ಬೀಜನೆ ಹೊಳ್ಳಿ ಇದು ಮಾಡ್ತೀವ್ರಿ ಸರ್. ಒಂದೊಂದು ಚಲೋ ಕಾಯಿ ಇದ್ದು ಬಿಟ್ಟು ಬಿಡ್ತೀವ್ರಿ ಸರ್. ನಾವು ಚಲೋ ಕಾಯಿ ಬಿಟ್ಟವಂದ್ರೆ ತಿಪ್ಪರಿಕಾಯಿನೂ ಬರ್ತದ್ರಿ ಸರ್, ಸೌಂತೆಕಾಯಿ ರೀ, ಮತ್ತೆ ಅವು ಕುಂಬಳಕಾಯಿ ರೀ ಸರ್, ಇಶ್ಕುಂಬಳ ಅಂತ ಬರ್ತದ್ರಿ ಸರ್, ಬಿಳಿ ಕುಂಬಳ, ಇವೆಲ್ಲ ತರದ ಬೀಜ ನಾವು ಮನೆಗೆ ಮಾಡ್ಕೊಂಡು. ಬದ್ನಿಕಾಯಿ ಟೊಮೆಟೊ ಬೆಂಡಿ ಇಲ್ಲ ಸರ್, ಅವು ಇದು ಆಗುದಿಲ್ಲರಿ ಸರ್. ಆದ್ರೆ ಅವು ಬೇರೆ ಕಡೆ ತಂದು ನರ್ಸರಿಯಿಂದ ಅಗಿ ತಂದು ಹಚ್ಚಿಬಿಡ್ತೀವ್ರಿ ಸರ್. ನರ್ಸರಿಯಿಂದ ಬದ್ನಿಗೆ ಮತ್ತು ಟೊಮೆಟೊಗೆ ನರ್ಸರಿಯಿಂದ ತರ್ತೀವಿ ಸರ್. ಮತ್ತು ಇದು ರೀ ಉಳ್ಳಿಗಡ್ಡಿನೂ ಮನೆಯೊಳಗೆ ಮಾಡ್ತೀವಿ. ಉಳ್ಳಿಗಡ್ಡಿ ನಾವು ಕೊಯ್ದಂತ ಉಳ್ಳಿಗಡ್ಡಿನೇ ನಾವು ಗಂಡು ಮಾಡಿ ಅವೇ ಬೀಜ ಮಾಡ್ಕೋತೀವಿ ಸರ್. ಅವೇ ಬೀಜ ಮಾಡಿ ಅವೇ ಹಾಕ್ತೀವ್ರಿ. ಮತ್ತು ಮೆಣಸಿಗೆ ಬೀಜನೂ ನಾವು ಮನೆಯಿಂದ ಉಪಯೋಗ ಎರಡೇ ರೀ ಸರ್ ನಾವು ಕೊಂಡು ತರೋದು. ಒಂದು ಬೆಂಡಿ, ಇನ್ನೊಂದು ಬದನೆ, ಇವೆರಡೇ ಬೀಜ ನಾವು ಮಾರ್ಕೆಟಿಂದ ತರೋದ್ರಿ ಸರ್. ಇಲ್ಲಾಂದ್ರೆ ನರ್ಸರಿಯಿಂದ ತಂದು ಹಚ್ತೀನಿ. ಅದು ಬಿಟ್ರೆ ಉಳ್ಕಿದ ಬೀಜ ನಾವು ಮನೆಯಾಗೆ ಪ್ರೊಸೆಸಿಂಗ್ ಮಾಡ್ತೀವಿ. ಮೊನ್ನೆ ಒಬ್ರು ನಮ್ಮ ದಿಂಡಾರು ಊರಿನವರು ಪಾಟೀಲ್ ಅಂತ ಹೇಳ್ರಿ, ಒಳ್ಳೆ ರೈತರು, ಅವ್ರು ನನ್ನ ಹತ್ರ ಬಂದ್ಕಿಂದ್ರೆ 15 ತರದ ಬೀಜ ಒಯ್ದಾರಿ ಸರ್. ಅವರು 15 ತರದ ಬೀಜ ನನ್ ಕೊಡಪ್ಪ ಅಂತ ಹೇಳಿ ಅಲ್ಲಿಂದ ದಿಂಡವಾರದಿಂದ ಬಂದ್ರಿ. ಇಲ್ಲಿ ನಮ್ ಕೆವಿಕೆದೊಳಗ ವಿ ಕೆ ಸೂಪರ್ ಸ್ಟಾರ್ ಇದು ಐತ್ರಿ ಸರ್, ಪ್ರಶಸ್ತಿ ವಿತರಣೆ ಮಾಡಕತ್ತಿದ್ರಿ. ಅವರು ಪಾಪ ಇಲ್ಲಿಗೆ ಬಂದಿದ್ರು, ಬಂದಾಗಾರ ನನ್ನ ಹತ್ರ ನನ್ನ ತೋಟಕ್ಕೆ ಬಂದು ನಮ್ದೆಲ್ಲ ವೀಕ್ಷಣೆ ಮಾಡಿಕೊಂಡು ಅವ್ರು ನನಗೆ ಅಡ್ವಾನ್ಸ್ ಹೇಳಿದ್ರಿ, ಮಲ್ಲವರು ನಮ್ಗೆ ಬೀಜ ಬೇಕ್ರಿ ಅಂತಂದಿದ್ರು, ಬಂದು ಒಯ್ರಿ ಅಂತ ಹೇಳಿದ್ರಿ. ಅವ್ರು ಬಂದು ಪ್ಯಾಕ್ ಮಾಡ್ಕೊಂಡು ಒಯ್ದು ಹೋಗಿದ್ರು. ಸಂತೋಷ, ನೀವು ಇಷ್ಟೆಲ್ಲ ಮಾಡಿದ್ರಿ ಮತ್ತೆ ನಿಮಗೆ ಸತ್ಕಾರ ಪುರಸ್ಕಾರ ಆಗಿರ್ಬೇಕಲ್ಲ, ಸಿಕ್ಕಿರ್ಬೇಕಲ್ಲ. ನಮ್ಗೆ ಆತ್ಮ ಮತ್ತು ಕೃಷಿ ಇಲಾಖೆಯಿಂದ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಅಂತ ಹೇಳಿ ಪ್ರಶಸ್ತಿ ಕೊಟ್ಟಿದ್ದೀರಿ ಸರ್. 2018 2019-20 ಸರ್ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಅಂತೇಳಿ ಕೊಟ್ಟಿದ್ದಾರೆ. 2020-21 ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ಅಂತೇಳಿ ಅವಾರ್ಡ್ ಕೊಟ್ಟಿದ್ದಾರೆ ಸರ್. ಬಹಳ ಸಂತೋಷ. ಮಲ್ಲಪ್ಪರು ಒಂದು ಕೇಳ್ತೀನಿ, ಈಗ ತಾವು ಹೇಳಿದ್ರಿ ಮಾರ್ಕೆಟ್ ಮಾಡುವಾಗ ನಿಮ್ಮ ತಾಯಿಯವರೇ ಮುಂಜಾನೆ ಹೋಗಿ ಮಾರ್ಕೊಂಡು ಎಲ್ಲ ಸಂತಿಗೆ ಹೋಗಿ ಬರ್ತಾರ ಅಂತ ಹೇಳಿದ್ರಿ, ಹೊಸ ಹುಡುಗರಿಗೆ ಯಾಕೆ ಹಚ್ಚಂಗಿಲ್ಲ ನೀವು ಕೆಲಸಕ್ಕೆ?

ಭಕ್ತರ ಕಣ ಮಾಡೇಯಾ.